ಕಪ್ಪನೆ ಮುತ್ತುಗಳು, ಕಪ್ಪನೆ ಮುತ್ತುಗಳು ಈ ಸಜ್ಜೆಯ ಕಾಳುಗಳು, ಕಪ್ಪನೆ ಮುತ್ತುಗಳು ಈ ಸಜ್ಜೆಯ ಕಾಳುಗಳು, ಈ ಸಜ್ಜೆಯ ಕಾಳುಗಳು, ಈ ಸಜ್ಜೆಯ ಕಾಳುಗಳು. ನೀವು ಸಿದ್ಧರಾಗಿ ಜೀವನದಿ ಅನುಭವ ಮಾಡಿ ಪೂರ್ಣರಾಗಿ, ಜೀವನದಿ ಅನುಭವ ಮಾಡಿ ಪೂರ್ಣರಾಗಿ, ಶುದ್ಧರಾಗಿ ಸಿದ್ಧರಾಗಿ ಶುದ್ಧರಾಗಿ ಬೆಳೆಯಲು ನೀವು ಸಿದ್ಧರಾಗಿ. ಬೆಳಿತದರಿ ತಂತ್ರಜ್ಞಾನದ ಮಾಹಿತಿ ಬೇಕು, ಅದನ್ನು ತೊಗರಿಗೆ ಬಳಸಬೇಕು. ತಂತ್ರಜ್ಞಾನದ ಮಾಹಿತಿ ಬೇಕು, ಅದನ್ನು ತೊಗರಿಗೆ ಬಳಸಬೇಕು. ಶ್ರದ್ಧೆಯಿಂದಲೇ ಬೆಳೆಯಬೇಕು.